ಸಂಗೀತದ ಅಮೃತ ಮಹೋತ್ಸವ ಹಾಗೂ ಈ ವರ್ಷ ಆರು ಗಂಟೆ ಐವತ್ತು ನಿಮಿಷ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ ಆರು ಗಂಟೆ ಐವತ್ತು ನಿಮಿಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೆ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬೇಸಿಗೆಯಲ್ಲಿ ರೈತರು ಕೈಗೊಳ್ಳಬೇಕಾದ ಪ್ರಮುಖ ಕೃಷಿ ಚಟುವಟಿಕೆಗಳ ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಎಸ್ ಚನ್ನಬಸವಣ್ಣನವರ ಜೊತೆ ಸಂದರ್ಶನ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೆ ಪೇಟೆ ಧಾರಣೆ. ದೇವದುರ್ಗ ತಾಲೂಕಿನ ಕ್ಯಾದಿಗೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿವ್ರಿ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಮೊದಲಿಗೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಬೇಸಿಗೆಯಲ್ಲಿ ರೈತರು ಕೈಗೊಳ್ಳಬೇಕಾದ ಪ್ರಮುಖ ಕೃಷಿ ಚಟುವಟಿಕೆಗಳು ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ ಎಎಸ್ ಚನ್ನಬಸವಣ್ಣನ್ ಅವರ ಜೊತೆ ಸಂದರ್ಶನ. ರೈತ ಬಾಂಧವರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ನಮ್ಮ ವಿಷಯ ಬೇಸಿಗೆ ಹಂಗಾಮಿನಲ್ಲಿ ರೈತರು ಮಾಡಬೇಕಾದ ಕೃಷಿ ಚಟುವಟಿಕೆಗಳು ಅಂತಕ್ಕಂಥ ವಿಚಾರವಾಗಿ ನಿಮಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಸಹ ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ಚನ್ನಬಸವಣ್ಣ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಂದಂಥ ಡಾಕ್ಟರ್ ಚನ್ನಬಸವಣ್ಣ ಅವರಿಗೆ ರೈತರ ಪರವಾಗಿ ಸ್ವಾಗತವನ್ನು ಕೋರ್ತಾ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತಮಗೆ. ಮೊದಲನೇ ಒಂದು ಪ್ರಶ್ನೆ ಏನಂತಂದ್ರೆ, ರೈತರು ಈಗಾಗಲೇ ಸಾಕಷ್ಟು ಒಂದು ಆತಂಕದ ಸ್ಥಿತಿಯಲ್ಲಿದ್ದಾರೆ. ಬಹಳಷ್ಟು ಮಂದಿ ಏನಪ್ಪ ಬೇಸಿಗೆ ಬಂತು ಬಿಡು, ಇನ್ನೊಂದು 2 ತಿಂಗಳು ಆರಾಮಿರೋಣ, ಏನ್ ಕೆಲಸ, ಮಳೆ ಆದ್ಮೇಲೆ ನೋಡಿರಾತು ಅಂತಕ್ಕಂತ ವಿಚಾರದಲ್ಲಿದೆ. ಭತ್ತವನ್ನು ಹಾರ್ವೆಸ್ಟ್ ಮಾಡಾದ್ಮೇಲೆ ಕಟಾವ್ ಮಾಡಿದ್ಮೇಲೆ ಮೊದಲನೇದಾಗ ಏನ್ ಮಾಡಿದ್ರೆ, ಭತ್ತದ ಹುಲ್ಲನ್ನು ಸುಡಕ್ಕೆ ಹೋಗ್ಬೇಡ್ರಿ. ಮತ್ತೇನು ಬೇಲರ್ ಅಂತ ಸಿಗ್ತವೆ, ಮತ್ತೆ ಇದನ್ನೆಲ್ಲ ಹುಲ್ಲನ್ನ ಒಂದ್ ಕಡೆ ಶೇಖರಣೆ ಮಾಡ್ಬೇಕು. ಬೇಲರ್ ಅನ್ನ ಯೂಸ್ ಮಾಡಿ ಒಂದ್ ಕಡೆ ಅದನ್ನೆಲ್ಲ ತೆಗೆದು ಅದನ್ನ ಯೂಸ್ ಮಾಡಕ್ ಬರುತ್ತೆ. ಎರಡನೇದೇನಪ್ಪ ಅಂದ್ರೆ, ನಾವೊಂದು ನೀರು ಹಾಯಿಸ್ಕೊಂಡು ನಮ್ಗೆ ಉದ್ದ ಹಾಕ್ಬಹುದು ಅಥವಾ ಹೆಸರನ್ನ, ಅದನ್ನ ನಾವು ಒಂದು ಎಕರೆಗೆ ಒಂದು 10-12 ಕೆಜಿ ಎರಚಬೇಕು. ಈಗ ಎರಚೋದ್ರಿಂದ ಏನಿಲ್ಲ, ಕೇವಲ 80-85 ದಿನದಲ್ಲಿ ಅದು ನಿಮ್ಗೆ ಕಟಾವ್ ಬರುತ್ತೆ. ನಿಮ್ಗೆ 2 ಅಥವಾ 3 ಕ್ವಿಂಟಾಲ್ ಬಂದ್ರೆ ನಿಮ್ಗೆ ಒಳ್ಳೆ ಲಾಭ ಬರುತ್ತೆ. ಅಂದ್ರೆ ಭತ್ತವನ್ನ ಕಟಾವ್ ಮಾಡಿದಂತ ರೈತರು ಈ ಸದ್ಯ ಏನಾದ್ರು ನೀರಿನ ಅನುಕೂಲತೆ ಇದ್ರೆ ಬಾವಿ ಇರ್ಬೋದು, ಬೋರ್ವೆಲ್ ಇರ್ಬೋದು, ಕೆಲವು ಸ್ಪ್ರಿಂಕ್ಲರ್ ಇದಾವೆ, ಇಂಥ ಕಡೆ ಇತ್ತು ಅಂದ್ರೆ ಏನ್ ಮಾಡ್ಬೋದು ಅಂದ್ರೆ ಅವ್ರಿಗೆ ಸುಮ್ನೆ ಹಾಗೆ ಬಿಡೋ ಬದಲು ಈ ರೀತಿ ಅವರು ಬರೀ ಕೆಲವು ಗೊಬ್ಬರದ ಗಿಡ ಹಾಕ್ತಾರೆ, ಏನಂದ್ರೆ ಸಸ್ಪೇನಿಯಾ ಸಣ್ಣೆಂಪ ಹಾಕ್ತಾರೆ, ಪಿಳ್ಳಿ ಪೆಸ ಹಾಕ್ತಾರೆ, ಅದನ್ನ ಹಾಕಿದ್ರೆ ಏನ್ ತಪ್ಪಿಲ್ಲ, ಅದು ಹಾಕಿ ಮತ್ತೆ ನೆಕ್ಸ್ಟ್ ಮುಗ್ಗೊಡಿಬಹುದು. ಇಲ್ಲಾಂದ್ರೆ ಅವ್ರ ಏನ್ ಮಾಡ್ಬೋದು ಅಂದ್ರೆ ಅವ್ರ ಏನ್ ಮಾಡ್ಬೋದು ಅಂದ್ರೆ ಈ ತರ ನೀವು ಹೆಸರು ಅಥವಾ ಉದ್ದನ್ನ ಹಾಕೊಳ್ಳೋದ್ರಿಂದ ಅದನ್ನು ಉದ್ದನ್ನ ಬಿಡಿಸ್ಕೊಂಡು ನಂತರ ಏನು ಗಿಡ ತಪ್ಪಲ ಸಿಗುತ್ತೆ ಅದನ್ನ ಭೂಮಿಯಲ್ಲೇ ಸೇರಿಸಬಹುದು. ಹೀಗೆ ಮಾಡೋದ್ರಿಂದ ಫಲವತ್ತೇನು ಜಾಸ್ತಿ ಆಗುತ್ತೆ, ಅವ್ರಿಗೇನಿಲ್ಲ ಅಂದ್ರೆ 15,000-20,000 ರೂಪಾಯಿ ನಮಗೆ ಅವ್ರಿಗೆ ಲಾಭ ಬರುತ್ತೆ. ಅಂದ್ರೆ ನೀರಿನ ಅನುಕೂಲತೆ ಸ್ವಲ್ಪ ಬೇಕು ರೈತರಿಗೆ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಈಗ ಭತ್ತ ಕಟಾವ್ ಆಗಿದ್ದಾವೆ, ಭತ್ತ ಕಟಾವ್ ಆದಂತ ರೈತರು ಏನ್ ಕೆಲಸ ಮಾಡ್ಲಿಕ್ಕೆ ಈಗ ಹೇಳಿದಿರ್ತಾವ ಹೆಸರನ್ನು ಹಾಕಬಹುದು, ಈಗ ನೀರಿನ ಅನುಕೂಲತೆ ಇಲ್ಲ ರೈತರಿಗೆ, ಅಂತವ್ರು ಭತ್ತದ ಗದ್ದೆಯಲ್ಲಿ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಇದೆ? ಭತ್ತ ಕಟಾವ್ ಆದ್ಮೇಲೆ ಏನ್ ಮಾಡ್ಬೇಕು? ಭತ್ತದ ರೈತರು ಅಂತಲ್ಲ, ಎಲ್ಲ ಸಾಮಾನ್ಯ ರೈತರು ಏನು ಅಂದ್ರೆ ನಾವು ಏನನ್ ಕಂಡಿದೀವಿ, ಈ ಬೇಸಿಗೆ ಬಂತು ಅಂದ್ರೆ ಅವ್ರಿಗೆ ಬಿಡುವ ಅನ್ಕೊಂಡಿದೀವಿ. ಈ ಸಮಯದಲ್ಲಿ ಏನ್ ಮಾಡ್ತಾರೆ ಗೊತ್ತಿರ್ಬೋದು, ಜಾತ್ರೆಗಳಿಗೆ ಹೋಗೋದು ಅಥವಾ ಯಾವ್ದನ್ನು ಎಲ್ಲ ಟೂರ್ ಹೋಗೋದು, ಇವಾಗೆಲ್ಲ ಕರೋನಾ ಇಂದ ಎಲ್ಲ ಅದೆಲ್ಲ ಬಂದಾಗ ಇವಾಗ ಏನ್ ಮಾಡ್ಬೋದು ಅಂದ್ರೆ ಇವಾಗ ಮನೆಗೆ ಇತ್ಕೊಂಡು ಈಗ ಏನ್ ಮಾಡ್ಬೋದು ಅಂತ ಹೇಳೋಣ. ಈಗ ರೈತರಿಗೆ ನಾವು ಏನೇನು ಹೇಳ್ತಾ ಇದ್ದೀನಿ, ಅದನ್ನ ಕರೋನಾದ ಬಗ್ಗೆ ಯಾವ್ದೇ ಚಿಂತನೆ ಮಾಡಿದ್ರೆ ಈ ಎಲ್ಲ ಕೆಲಸಗಳನ್ನ ಅವರು ಮಾಡಬಹುದು. ಮೊದಲನೇದಾಗ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ವರ್ಷ ಇಡೀ ಅವರು ಸ್ಪ್ರೇಯರ್ ಗಳನ್ನ ಯೂಸ್ ಮಾಡಿರ್ತಾರೆ, ಈಗೇನ್ ಖಾಲಿ ಇರ್ತಾವೆ, ಇವ್ರೇನ್ ಮಾಡ್ತಾರೆ ಸಾಮಾನ್ಯವಾಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ಎಷ್ಟಾರೆ ಮತ್ತೆ ಅದು ಉಪಯೋಗ ಮಾಡ್ಬೇಕಾದ್ರೆ ನೋಡ್ಕೊಂತಾರೆ. ಆ ರೀತಿ ಮಾಡಿದ್ರೆ ಈಗ ಏನಿದೆ ಸ್ಪ್ರೇಯರ್ ಗಳನ್ನ ಸ್ವಲ್ಪ ಕ್ಲೀನ್ ಮಾಡಿ ಅದೇನೇನು ರಿಪೇರಿ ಇದೆ ರಿಪೇರಿ ಮಾಡ್ಕೊಂಡು ಅದನ್ನ ಇಲಿಗಳಿಗೆ ಸಿಗದಂಗೆ ಒಂದ್ ಕಡೆ ನೇತಾಕ್ಬೇಕು, ಇಲ್ಲಾಂದ್ರೆ ಯಾವ್ದೋ ಒಂದು ಡ್ರಮ್ ಗಿಮ್ಮಲ್ ಹಾಕಿ ಚೆನ್ನಾಗಿ ಮುಚ್ಚಿಡ್ಬೇಕು, ಅಂದ್ರೆ ಇಲಿಗಳಿಗೆ ಅದಕ್ಕೆ ತುತ್ತಾಗಿ ಮಾಡಬಾರ್ದು, ಇಲ್ಲ ಇಲಿಗಳೇ ಮಾಡ್ತಾವೆ ಪೈಪ್ ಎಲ್ಲ ಕಟ್ ಮಾಡ್ಬಿಡ್ತವೆ, ನೆಕ್ಸ್ಟ್ ನಾವು ಮುಂಗಾರಿನಲ್ಲಿ ಸ್ಪ್ರೇ ಮಾಡಕ್ ನೋಡಿದ್ರೆ ಬಹಳ ತೊಂದರೆ ಆಗುತ್ತೆ. ಇನ್ನೊಂದೇನಪ್ಪ ಅಂದ್ರೆ ಕೃಷಿ ಉಪಕರಣಗಳು, ಹಾಗೇನು ನಿಮಗೆ ಸೀಟ್ಕಮ್ ಫರ್ಟಿಲೈಸರ್ ಡ್ರಿಲ್ ಇರ್ಬೋದು ಅಥವಾ ನಮ್ದು ಬೇರೆ ಯಾವ್ದೋ ನೇಗಿಲಿಗೇನು ಇರ್ಬೋದು, ಆಮೇಲೆ ಕಲ್ಟಿವೇಟರ್ಗಳು ರೋಟೋವೇಟರ್ಗಳು ಇವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಅವ್ರು ಏನ್ ನೋಡಕ್ಕೆ ಹೋದಿಲ್ಲ ಒಂದ್ ಕಡೆ ನಿಲ್ಲಿಸ್ಬಿಡ್ತೀವಿ, ಅದರ ಬದಲಾಗಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಮಣ್ಣು ಗಿಣ್ಣು ಅಂಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು, ಆಮೇಲೆ ಕೆಲವು ಸರಿ ಕಳೆಗಳು ಎಲ್ಲ ಇರ್ತವೆ ಅವನ್ನೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಒಂದು ಯಾವ್ದೋ ಒಂದು ಪೇಂಟ್ ಹೊಡೆಯೋದು ಒಳ್ಳೇದು. ಪೇಂಟ್ ಹೊಡಿಬೇಕು, ಏನಾರ ನಟ್ಟು ಬೋಲ್ಟ್ ಲೂಸ್ ಆಗಿರ್ಬೇಕು, ಯಾಕೆ ಪೇಂಟ್ ಹೊಡಿಬೇಕು ಅಂತ ಹಿಡಿಯಕ್ಕಿಲ್ಲ. ಆಮೇಲೆ ಇನ್ನೊಂದಿನ ಗೇರ್ಗಳು ಇರ್ತವೆ ಎಲ್ಲೆಲ್ಲಿ ತಿರುಗ್ತಾವೆ ನೋಡ್ರಿ, ಚೈನ್ ಎಲ್ಲ ಕಡೆ ಇಂಥ ಕಡೆ ಎಲ್ಲ ಅವ್ರು ಎಣ್ಣೆಯನ್ನು ಹಾಕೊಂಡ್ರಿದ್ರಂತೆ ಅವಾಗ ಚೆನ್ನಾಗಿ ಮುಂದಿನ ಯೂಸ್ ಮಾಡೋಕ್ಕೆ ಸರಾಗವಾಗಿ ಕೆಡೋದಿಲ್ಲ. ಆ ನಂತರ ಏನು ಅದು ಒಂದು ನೆರಳಿನಲ್ಲಿ ಒಂದು ಯಾವ್ದನ್ನು ಟಾರ್ಪಲಿನ ಮುಚ್ಚಿ ಅದನ್ನ ಇಡೋದ್ರಿಂದ ನಮಗೆ ಅದು ಬಹಳ ದಿನ ನಾವು ಅದನ್ನು ಉಪಯೋಗ ಮಾಡಕ್ ಬರ್ತದೆ. ಇದೊಂದು. ಮತ್ತೆ ಇನ್ನು ಸೇಮ್ ಕುಂಟೆಗಳು, ಮರದ ಕುಂಟೆಗಳು ನೋಡಿದ್ರು ಭೀಮ್ಗಳು ಇವೆಲ್ಲ ಇರ್ತಾವಲ್ಲ, ನೊಗಗಳು ಇವೆಲ್ಲ ಮುರ್ಕೊಂಡು ಕುಂಟೆಗಳು ಈಗ ಒಳ್ಳೆ ಟೈಮ್ ಅವರೆಲ್ಲ ರಿಪೇರಿ ಮಾಡ್ಕೊಂಡು ಒಳ್ಳೆ ಅವ್ರಿಗೆ ಯಾವ ರೀತಿ ಬೇಕೋ ಎಲ್ಲ ಮಾಡ್ಕೊಂಡು ಕ್ಲೀನ್ ಆಗಿ ಅದನ್ನ ಇಟ್ಕೋಬಹುದು. ಆಮೇಲೆ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀವಿ, ಈಗ ನಮ್ಗೆ ಗೊತ್ತಿರೋ ಬಹಳಷ್ಟು ಔಷಧಿಗಳು ಉಳಿದಿರ್ತವೆ, ರೋಗ ಮತ್ತು ಕೀಟನಾಶಕಗಳು ಇವೆಲ್ಲ ಉಳಿದಿರ್ತವೆ, ಇವನ್ನ ಏನ್ ಮಾಡ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಅವ್ರನ್ನ ಶೇಖರಣೆ ಮಾಡಬೇಕು. ಯಾವ ರೀತಿ ಮಾಡ್ಬೇಕು, ಈಗ ಕೀಟನಾಶಕಗಳು ರೋಗನಾಶಕಗಳು ಇರ್ತಾವಲ್ಲ ಅವನ್ನೆಲ್ಲ ಒಂದ್ ಕಡೆ ಒಂದು ಡಬ್ಬದಲ್ಲಿ ಕ್ಲೀನ್ ತುಂಬಬೇಕು, ಎಕ್ಸ್ಪೈರ್ ಆಗಿತ್ತು ಅಂದ್ರೆ ಆದಷ್ಟು ಅದನ್ನ ಬಿಡೋದು ಒಳ್ಳೇದು, ಇಲ್ಲಪ್ಪ ಅಂದ್ರೆ ಅದನ್ನ ಸರಿಯಾಗಿ ಒಂದೆರಡು ತಿಂಗಳಿತ್ತು ಅಂದ್ರೆ ಅದನ್ನ ಸರಿಯಾಗಿ ಜ್ಞಾಪಕ ಇಟ್ಕೊಂಡು ಒಂದ್ ಕಡೆ ಇಟ್ಕೋಬೇಕು. ಎರಡನೇದ ಅಂದ್ರೆ ಇದು ವೀಡಿಸೈಡ್ಸ್, ಕಳೆನಾಶಕಗಳನ್ನ ಸಪರೇಟ್ ಡಬ್ಬದಲ್ಲಿ ಇಡಬೇಕು, ಜೊತೆ ಮಿಕ್ಸ್ ಮಾಡಬೇಡ್ರಿ. ಇದು ಮಾಡಿ ಆಮೇಲೆ ಇನ್ನೊಂದು ಅಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಅರ್ಧರ್ಧ ಇರ್ತವೆ ಕೆಮಿಕಲ್ ಮಿಕ್ಸ್ ಮಾಡಕ್ ಶುರು ಮಾಡ್ತಾರೆ, ಯಾವತ್ತೂ ಈಗ ಮಿಕ್ಸ್ ಮಾಡಬೇಡ, ಅದೆಷ್ಟು ಹಾಗೆ ಇಡಬೇಕು ಮತ್ತೆ ಇವನ್ನೆಲ್ಲ ತುಂಬಿಡ್ತಾರೆ. ಇಲ್ಲ ಈ ರೀತಿ ಅವು ಯಾವ ಡಬ್ಬದಲ್ಲಿ ಇರ್ತೋ ಹಾಗೆ ಇಡಬೇಕು, ಲೇಬಲ್ ಕೂಡ ಇರಬೇಕು, ಲೇಬಲ್ ಇಲ್ಲ ಡಬ್ಬದ ಮೇಲೆ ಅಂದ್ರೆ ಅದನ್ನ ಎಸ್ಬಿಟ್ರಿ, ಅಂದಾದ್ಮೇಲೆ ಯಾವತ್ತು ಉಪಯೋಗ ಮಾಡಬಾರ್ದು. ಆಮೇಲೆ ಇನ್ನೊಂದು ಅಂದ್ರೆ ಇವನ್ನೆಲ್ಲ ಮಕ್ಕಳಿಗೆ ಸಿಗದಾಗೆ ಒಂದ್ ಕಡೆ ಸ್ಟೋರ್ ಮಾಡಿ ಇದನ್ನ ಇಡಬೇಕು. ಇಷ್ಟು ಬಹಳಷ್ಟು ಈ ಕೆಲಸಗಳು ಬಹಳ ಮುಖ್ಯವಾದವು. ಇದೆಲ್ಲ ಇವೆಲ್ಲ ರೈತರು ಮನೇಲೆ ಇದಾರೆ, ಇದನ್ನ ಆರಾಮಾಗಿ ಮಾಡಬೇಕು. ಯಾವ್ದೇ ಕಾರಣಕ್ಕೆ ಫ್ರೀ ಇರ್ತಾರೆ ಎಲ್ಲ ಸಾಮಾನುಗಳನ್ನ ತಗೋದು ಏನಾಗಿದೆ ಕೆಟ್ಟ. ಈಗ ಇನ್ನೊಂದು ಅಂತಂದ್ರೆ ಬೀಜ ಸಂರಕ್ಷಣೆ ಮಾಡಿಟ್ಟಿರ್ತಾರೆ ಮನೆಯಲ್ಲಿ. ಹೌದೌದು, ಅದನ್ನು ಚೆಕ್ ಮಾಡೋದು ಒಳ್ಳೇದೀಗ. ಹೌದು, ಬೀಜಗಳು ಚೆಕ್ ಮಾಡ್ಕೊಂಡು ಹೆಸರು ಬೀಜ ಕಡಲೆ ಬೀಜ ಇಟ್ಟಿರ್ತಾರೆ, ಜೋಳದ ಬೀಜ ಇಟ್ಟಿರ್ತಾರೆ ರೈತರು, ಇವನ್ನೆಲ್ಲ ಚೆಕ್ ಮಾಡಬಹುದು. ಅಷ್ಟೇ ಅಲ್ಲದೆ ಅವರೇ ರೈತರು ಏನ್ ಮಾಡಬಹುದು ಅಂದ್ರೆ ಬೇಕು ಅವರು ಮೊಳಕೆಗೆ ಸಹ ಹಾಕೋಬಹುದು, ನೋಡ್ಕೋಬಹುದು ಏನ್ ಮೊಳಕೆಗೆ ನಮ್ಗೆ ನಾವು ಇದೇ ತರ ಸ್ಟ್ಯಾಂಡರ್ಡ್ ಬೇಕು ಅಂತಾನಿಲ್ಲ, ನಮಗೆಲ್ಲ ಗೊತ್ತಿದೆ ಮನೆಗಳೆಲ್ಲ ಮೊಳಕೆ ಕಟ್ತೀವಲ್ಲ ಅದರ ಮೊಳಕೆ ಕಟ್ಟಿ ಮೊಳಕೆ ಬರ್ತದಿಲ್ಲ ಅಂತ ಮೊಳಕೆ ಕಟ್ಟಿ ಒಂದ್ ಚೀಲದಲ್ಲಿ ನೆನೆಸಿ ಒಂದ್ ಬಟ್ಟೆಯಲ್ಲಿ ಕಟ್ಟಿಟ್ಟು ಮೊಳಕೆ ಬಂದ್ಬಿಡ್ತಾವೆ. ಅವ್ರೇನು ಒಂದು ಒಂದು 100-1,000 ಬೀಜವನ್ನ ಎಣಿಸ್ಬಿಟ್ಟು ಲೆಕ್ಕ ಇಟ್ಕೊಂಡ್ರೆ ಗೊತ್ತಿಲ್ಲ, ಯಾಕಂದ್ರೆ ಇಲಿಗಳು ಕಡಿತವೆ, ಇಲಿಗಳು ಬಿದ್ದು ಬಿಡ್ತವೆ, ಇಲಿಗಳು ಕಡಿತವೆ, ಇದು ಅದೊಂದು ಮಾಡ್ಕೋಬೇಕು. ಮೂರನೇದೇನಪ್ಪ ಅಂದ್ರೆ ನಮ್ಮ ಹೇಳಿದ ಮಾಗಿ ಉಳುಮೆ, ಆಳ್ವಾಗಿ ಉಳುಮೆ ಮಾಡಬೇಕು. ಈ ಉಳುಮೆ ಮಾಡಿದ್ರೆ ಪ್ರಯೋಜನ ಈಗ ನೋಡೋಣ, ಹೇಳಿದಲ್ಲ ಮೊದಲನೇದಾಗಿ ಏನು ನಂತರ ಮಳೆ ಬರುತ್ತೆ ಅದರಿಂದ ನಮಗೆ ಬಹಳಷ್ಟು ಉಪಯೋಗ ಆಗುತ್ತೆ, ಎಲ್ಲ ಮಳೆ ನೀರು ಅಲ್ಲೇ ಹಿಂಗುತ್ತೆ. ಒಂದನೇದು. ಎರಡನೇದೇನಪ್ಪ ಅಂದ್ರೆ ಮೇಲ್ಗಡೆ ಏನು ಕಳೆಗಳು ಮೇಲ್ಗಡೆ ಇರ್ತವಲ್ಲ ಅವೆಲ್ಲ ಕೆಳಗಡೆ ಹೋಗಿ ಅದು ನೆಕ್ಸ್ಟ್ ಮೊಳಕೆ ಬರ್ದಂಗೆ ಅದೆಲ್ಲ ಸಾಯ್ತವೆ. ಮೂರನೇದೇನಪ್ಪ ಅಂದ್ರೆ ಕರ್ಕೆ ಮತ್ತೆ ಜೇಕ್ ನಿಮ್ಗೆ ಗೊತ್ತಿರ್ಬೋದು, ಬಹಳ ಆಳವಾಗಿ ಬಿಟ್ಟಿರ್ತವೆ, ಬೇರುಗಳೆಲ್ಲ ಮೇಲ್ ಬರ್ತವೆ, ಜೇಕಲ್ಲಿ ಗಡ್ಡೆಗಳು ಇರ್ತವೆ, ಆ ಗಡ್ಡೆಗಳೆಲ್ಲ ಮೇಲ್ಗಡೆ ಬಂದು ಅವೆಲ್ಲ ಒಣಗಿ ಸಾಯ್ತವೆ. ಅಷ್ಟೇ ಅಲ್ಲದೆ ಇದರಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಏನಂದ್ರೆ ಕರ್ಕೆ ಮತ್ತು ಜೇಕು ಹಿಂಗೆ ಒಣಗದ ಮೇಲೆ ಅದನ್ನ ಆರಿಸ್ಬಿಟ್ಟು ಒಂದ್ ಕಡೆ ಹಾಕಿ ಸುಡೋದು ಯಾವತ್ತೂ ಒಳ್ಳೇದು. ರೈತರು ಏನ್ ಮಾಡ್ಬಿಡ್ತಾರೆ, ಪ್ರೋ ಮಾಡಿ ಎಲ್ಲ ಮಾಡಿರ್ತಾರೆ, ಒಣಗಿ ಕರೆಕ್ಟ್ ಒಣಗಿರುತ್ತೆ. ಆದ್ರೆ ಅದು ನೀವು ಗೊತ್ತಿರಬಹುದು, ಎಲ್ಲ ಮಳೆ ಬಂದ್ರೆ ಅವಾಗ ಏನಾಗ್ತದೆ, ನಾಟಿ ಮಾಡ್ದಂಗೆ ಆಗ್ಬಿಡುತ್ತೆ ನಮ್ಗೆ. ಇಲ್ಲಿ ನಾವೇ ಉಳುಮೆ ಮಾಡಿರ್ತೀವಿ, ಇಲ್ಲಿರೋದು ಬಹಳಷ್ಟು ಕಡೆ ಒಳ್ಳೆ ಮಣ್ಣು ಲೂಸ್ ಆಗಿಬಿಡುತ್ತೆ, ಮತ್ತೆ ಒಳ್ಳೆ ಫಲವತ್ತಾಗಿ ಸಿಕ್ಬಿಡ್ತದೆ. ಅದಕ್ಕೇನಂದ್ರೆ ಯಾವತ್ತು ಕರ್ಕೆ ಮತ್ತು ಜೇಕನ್ನ ಉಳುಮೆ ಮಾಡಾದ್ಮೇಲೆ ಮೇಲೆ ಒಣಗದ್ಮೇಲೆ ಅದನ್ನ ಆಯಿಸಿ ಸುಡೋದು ಬಹಳ ಒಳ್ಳೇದು. ಆಮೇಲೆ ಇನ್ನೊಂದೇನಪ್ಪ, ನಿಮ್ಗೆಲ್ಲ ಗೊತ್ತಿರಬಹುದು, ಇವಾಗ ಹತ್ತಿ ಹಾಕಿರ್ತಾರೆ ಬೇರೆ ಇದರಲ್ಲಿ, ನಿಮ್ಗೆ ಗುಲಾಬಿ ಕಾಯ್ಕೋರ್ ಕೂಡ ಬಹಳ ಇದು, ಯಾಕಂದ್ರೆ ಹತ್ತಿ ಹಾಕದ್ಮೇಲೆ ಹತ್ತಿ ಹಾಕೋದು ಬಹಳ ಜನ. ಈಗ ಅದಕ್ಕೇನ್ ಮಾಡ್ಬೇಕು ಅಂದ್ರೆ, ಇವೆಲ್ಲ ನಾವೇನು ಮಾಗಿ ಉಳುಮೆ ಮಾಡ್ತೀವಿ, ಈ ಕೋಶಗಳು ಏನು ಭೂಮಿ ಓಡಿರ್ತವೆ ಅವೆಲ್ಲ ಮೇಲ್ ಬಂದ್ಬಿಡ್ತವೆ, ಮೇಲ್ ಬರ್ತವೆ, ಮೇಲ್ ಬಂದು ಸುಟ್ಟು ಸಾಯ್ತವೆ. ಅಂದ್ರೆ ಒಂದೆರಡು ತಿಂಗಳು ಬೇಸಿಗೆಯೊಳಗೆ ಭೂಮಿ ಫುಲ್ ಉಳುಮೆ ಮಾಡಿ ಒಗೆದು ಬಿಡ್ಬೇಕಂತಾರೆ. ಹೌದು, ಹೌದು, ಮಾರ್ಚ್ ಎಂಡ್ ಇರ್ಬೋದು, ಏಪ್ರಿಲ್ ಮೇದಲ್ಲಿ ಬಿಸಿಲು ತಿಂದು ಮಣ್ಣೆಲ್ಲ ಚಲೋ ಚಲೋ ಆಗುತ್ತೆ. ಈಗೇನು ನಾವು ಸಾಮ ಅದನ್ನ ಹೇಳೋದು, ಈಗೇನು ಮಾಗಿ ಉಳುಮೆ ಮಾಡಿ ಚೆನ್ನಾಗಿ ಮೇಲೆ ಬಿಟ್ಟ ಮೇಲೆ ಚೆನ್ನಾಗಿ ಒಣಗುತ್ತೆ. ನಂತರ ಏನಾಗುತ್ತೆ ಅಂದ್ರೆ, ತಿರುಗಾ ಮೇ ತಿಂಗಳು ಜೂನ್ ತಿಂಗಳಲ್ಲಿ ಸ್ವಲ್ಪ ಏನು ಚೆನ್ನಾಗಿ ಮಳೆ ಬರ್ತದೆ, ಅವಾಗ ನಾವು ಕಲ್ಟಿವೇಟರ್ ಮಾಡ್ಕೊಂಡು ನಾವು ಭೂಮಿಯನ್ನು ಸಿದ್ಧ ಮಾಡ್ಕೊಳ್ಳಿ ಶುರು ಮಾಡಬೇಕು. ಇಲ್ಲಪ್ಪ ನಾವು ಇಲ್ಲ ಅದು ನಾವು ಉಳುಮೆ ಮಾಡಿಲ್ಲ ಅಂದ್ರೆ ನಂತರ ಮುಂಗಾರಿಗೆ ಬಿತ್ತನೆ ನಮಗೆ ತಡವಾಗುತ್ತೆ. ಅದರಿಂದ ನಾವು ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಹೊಲ ಈಗ ಏನಾದರೂ ಭೂ ಅಭಿವೃದ್ಧಿ ಚಟುವಟಿಕೆಗಳನ್ನ ತಗೋಬಹುದಾ? ಭೂಮಿ ಮಟ್ಟ ಮಾಡೋದಿರ್ಬೋದು, ಅಥವಾ ಬೇರೆ ಬತ್ತಲುಗಳಿರ್ತವೆ ನೀರು ಹೋಗ್ಲಿಕ್ಕೆ, ಆಮೇಲೆ ಕೃಷಿ ಹೊಂಡಗಳಿರ್ತವೆ ಅವೆಲ್ಲ ಏನೋ ತುಂಬಿಕೊಂಡಿರ್ತವೆ, ಔಟ್ಲೆಟ್ಗಳಿರ್ತಾವಲ್ಲ, ಅಂತಲ್ಲೆಲ್ಲ ಏನೋ ಕೆಲಸಗಳನ್ನ ಮಾಡ್ಲಿಕ್ಕೆ ಈಗ ರೈತರು ಈಗೆಲ್ಲ ಮಾಡ್ಬೋದು. ಅವ್ರು ಈಗೆಲ್ಲ ಹೇಳ್ದಂಗೆ ನೀವು ಯಾವ್ದು ಕೃಷಿ ಹೊಂಡಗಳಿರ್ತವೆ ಅವನ್ನ ಆಳ ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಇಲ್ಲಿ ಮುಖ್ಯವಾಗಿ ಟೈಫಾ ಅಂತ ಬಂದಿರ್ತದೆ, ನಿಮ್ಗೆ ಗೊತ್ತಿರ್ಬೋದು, ಅದು ಅದನ್ನ ನಮ್ಗೆ ಹೆಂಗ್ರೆ ಔಷಧಿ ಹೊಡೆದು ಗ್ಲೈಫೋಸೆಂಟ್ ಅಂತ ಬರ್ತದೆ ಹೊಡಿಬಹುದು, ಇಲ್ಲಾಂದ್ರೆ 2-4 ಔಷಧಿಯನ್ನು ಹೊಡೆದು ನಿರ್ನಾಮ ಮಾಡಬಹುದು, ಇಲ್ಲಾಂದ್ರೆ ಅದೇನು ಮಣ್ಣನ್ನ ತೆಗೆದು ಅದು ಬೇರೆ ಸಮೇತ ತೆಗೆದು ಅದು ಬರ್ದಂಗ್ ಮಾಡಬಹುದು. ಆಮೇಲೆ ಏನು ನೀರು ಅದು ಹಳ್ಳಕ್ಕೆ ಬರ್ತಾ ಇರ್ತದೆ ಅದನ್ನೆಲ್ಲ ಕಾರ್ಯಗಳನ್ನ ನಾವು ಸರಿ ಮಾಡ್ಕೋಬಹುದು. ಈ ರೀತಿ ನಾವು ಅಭಿವೃದ್ಧಿಯನ್ನು ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಈಗ ಒಬ್ಬ ರೈತರು ಮೊನ್ನೆ ಒಂದು ಕರೆಯನ್ನು ಮಾಡಿದ್ರು ನಮ್ಗೆ, ಏನಂತಂದ್ರೆ ಸರಿದು ಮಳೆ ಹತ್ತಿ ಬಿಳಿಜಾಳದಲ್ಲಿ ಏನಾಗ್ಬಿಡುತ್ತೆ ನಮಗೆ ಬದುನೆಲ್ಲ ಭಯಂಕರ ತುರುಬೆ ಕಸ ಅಂತೇಳಿ, ತುರುಬೆ ಬಾಳ ಬೆಳೆದ್ಬಿಟ್ಟಿದೆ, ಹೇಗೆ ಮಾಡೋದು ಅದನ್ನ, ಬದುನೆಲ್ಲಿದೆ ಅದನ್ನೆಲ್ಲ ಹಡ್ಡಿ ತೆಗಿಬೇಕು, ಅದಕ್ಕೆ ಹೋದ್ಬಿಟ್ರೆ ಮತ್ತೆ ಸಿಗದ್ ಬಿಡ್ತತ, ಹೇಗ್ ಮಾಡಮ್ಮ ಅಂತೇಳಿ. ಕರೆಕ್ಟ್. ಅದ್ರ ಈಗೇನು ಅಂದ್ರೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಒಣಗೋಗಿರ್ತದೆ ಹಂಗೆ, ಆದ್ರೆ ನಿಮ್ಗೆ ಗೊತ್ತಿರ್ಬೇಕು ಎಲ್ಲ ಬೆಳೆಗಳೆಲ್ಲ ಹೋದ್ಮೇಲೆ ಮುಂದಿನ ವರ್ಷ ಬೆಳೆ ಹಾಕಿದ್ಮೇಲೆ ರೋಗ ಕೀಟ ಎಲ್ಲ ಬರ್ತವೆ. ಎಲ್ಲಿಂದ ಬರ್ತವೆ? ಅದು ಮುಖ್ಯವಾಗಿ ಇರೋದು ಬದುಗಳ ಮೇಲೆ, ಬದುಗಳ ಮೇಲೆ ಜೀವಂತ. ಅದಕ್ಕೆ ನಾವು ಬದುಗಳನ್ನ ಯಾವತ್ತು ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳ್ತೀವಿ. ಯಾವ ನಮ್ಗೆ ಎಲ್ಲ ರೈತರು ಬದುಗಳನ್ನ ಕ್ಲೀನ್ ಮಾಡ್ಕೋಬೇಕು, ಯಾವಾಗ ನೀರ್ ಗಾಳಿಗಳು ಇವೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಇದ್ದು ಬದ್ದು ಗಿಡಗಳನ್ನೆಲ್ಲ ಕಡ್ದು ಹಾಕ್ಬಿಡ್ತಾರೆ. ಈಗೇನು ಅಂದ್ರೆ ನಾವು ಒಂದು ಅಲ್ಲಿ ಜಾಲಿ ಗಿಡ ಇರ್ತವೆ ಅಂತ ಇಟ್ಕೊಂಡ್ರೆ, ಜಾಲಿ ಇರ್ಬೋದು ಅಥವಾ ಎಕ್ಕದ ಗಿಡಗಳು ಬಂದಿರ್ತವೆ, ಮತ್ತೆ ಟೈಫಾ ಇಂಥವೆಲ್ಲ ಗಿಡಗಳನ್ನೆಲ್ಲ ಏನ್ ಮಾಡ್ಬೇಕು ಅದನ್ನೆಲ್ಲ ತೆಗಿಬೇಕು, ಬದುಗಳ ಮೇಲೆ ಬಂದು ಎಲ್ಲ ತೆಗಿಬೇಕು, ಕ್ಲೀನ್ ಮಾಡ್ಕೋಬೇಕು. ಅಷ್ಟೇ ಅಲ್ಲದೆ ಕಸ ಏನು ಬಂದಿರ್ತದೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಬೇಕು. ಮತ್ತೆ ಅಷ್ಟೇ ಅಲ್ಲದೆ ಏನೋ ಒಂದು ರೋಗ ಕೀಟ ಇತ್ತು ಅಂದ್ರೆ ಬೇಕಾದ್ರೆ ಬದುಗಳಿಗೂ ಸಹ ಹೊಡಿಬೇಕು. ನಾವು ಬೇರೆ ಮುಂಗಾರದ್ದು ಹಿಂಗಾರ ಅವಾಗ ಸಹ ಹೇಳ್ತೀವಿ, ನಾವು ಬರೇನು ಬೆಳೆಗಳಿಗೆ ಮಾತ್ರ ಹೊಡಿಬೇಡ್ರಿ, ಬದುಗಳಿಗೂ ಸಹ ಹೊಡಿ ಅಂತ ಹೇಳ್ತೀವಿ. ಅದರಿಂದ ನಾವು ಬದುಗಳನ್ನು ಈ ಸಮಯದಲ್ಲಿ ಬದುಗಳನ್ನ ನಾವು ಚೆನ್ನಾಗಿ ನಿರ್ವಹಣೆ ಮಾಡಿಟ್ಕೊಳ್ಳೋದು ಬಹಳ ಒಳ್ಳೇದು. ಈಗ ಇನ್ನೊಂದು ವಿಚಾರ ಏನಂತಂದ್ರೆ, ಈ ಭೂ ಹೊದಿಕೆ ಮಾಡೋಣನ್ರಿ, ಬೇಸಿಗೆಯೊಳಗೆ ಎಲ್ಲ ಸೆಪ್ಪೆ ಸೊಪ್ಪೆ ಉಳಿದ್ಬಿಟ್ಟದ, ಅದನ್ನ ಭೂಮಿ ಮೇಲೆ ಹರಡ್ಬಿಡೋಣ ಹೇಗೆ ಅಂತ ಕೇಳ್ತಿರ್ತಾರೆ ರೈತರು. ಭೂಮಿ ಮೇಲೆ ಹರಡ್ಬೋದು, ಅದರಿಂದ ತಪ್ಪೇನಿಲ್ಲ, ಆದ್ರೆ ಯಾವ್ದು ಇದೆ ಅಂತ ನೋಡ್ಬೋದು. ಆ ಭೂಮಿ ಹರಡಕ್ಕಿಂತ ಇನ್ನೊಂದು ಏನಂದ್ರೆ, ಸುಮ್ಮನೆ ಯಾಕೆ ಹರಡ್ಬೇಕು, ಈಗ ಬೆಳೆ ಇಲ್ಲ ಏನೂ ಇಲ್ಲ, ಈಗೇನು ಮಾಗಿ ಉಳುಮೆ ಮಾಡಿದಾಗ ಅದು ಒಳಗೆ ಹೋಗಿ ಹೋಗುತ್ತೆ, ಹೋಗ್ಬೋದು ಅಥವಾ ನೀವೇನೇ ಭೂಮಿ ಮೇಲೆ ಇರಲಿ, ಅದು ನಂತರ ಏನು ಮಳೆಗಳೆ ಬಂದ್ಮೇಲೆ ಅದನ್ನ ನಾವು ಫ್ಲೋ ಮಾಡಿ ಅದನ್ನ ಭೂಮಿ ಮಾಡಿ ನಾವು ನೆಕ್ಸ್ಟ್ ಸೇರಿಸ್ಕೊಳ್ಳೋದಷ್ಟೇ. ಈಗ ತೊಗರಿ ಕಟ್ಟಿಗೆ ತೊಗರಿ ರಾಶಿ ಮಾಡಿದಂತವ್ರು ಸುಮಾರು ಒಂದ್ 2-1.5 ಫೂಟ್ ತೊಗರಿ ಸ್ಟಬಲ್ಸ್ ಹಾಗೆ ಉಳಿದ ಭೂಮಿಯಲ್ಲಿ, ಅಂತವ್ರ ರೈತರಿಗೆ ಏನ್ ಹೇಳ್ತಾರೆ? ಜೊತೆಗೆ ಹತ್ತಿ ಕಟ್ಟಿಗೆ ಎಲ್ಲ ಏನ್ ಮಾಡ್ತಾರೆ ರೈತರು, ಕೆಲವೊಂದ್ ಕಡೆ ಸುಡ್ತಾ ಇದ್ದಾರೆ. ಆಮೇಲೆ ಭತ್ತ ಕಟಾವು ಮಾಡಿದಂತ ರೈತರು ಭತ್ತದ ಗದ್ದೆಯಲ್ಲಿ 1-1.5 ಫೂಟ್ ಭತ್ತದ ಹುಲ್ಲು ಉಳಿದಿರ್ತದೆ, ಅದನ್ನು ಸುಡ್ತಾ ಇದ್ದಾರೆ. ಇಲ್ಲಿ ಯಾವ ರೀತಿ ರೈತರಿಗೆ ಸಲಹೆಗಳನ್ನ ಕೊಡ್ತೀರಿ ನೀವು? ಇಲ್ಲಿ ಒಂದೇನಪ್ಪ ಅಂದ್ರೆ ಸ್ವಾಮಿ, ಯಾವುದೇ ರೈತರಾಗ್ಲಿ ಯಾವ್ದು ಸುಡಬಾರ್ದು. ಈಗ ನಾವು ಒಂದು ಬೆಂಕಿಯನ್ನು ಹಾಕಿದಾಗ ಏನಾಗ್ತದೆ ಅಂದ್ರೆ ಟೆಂಪರೇಚರ್ 500 ಡಿಗ್ರಿ ಸೆಂಟಿಗ್ರೇಡ್ ಬರ್ತದೆ. ಯಾವಾಗ 500 ಡಿಗ್ರಿ ಸೆಂಟಿಗ್ರೇಡ್ ಬಂತು ಅಂದ್ರೆ ನಾವು ಸಾರ್ವಜನಿಕ ಭೂಮಿಲಿ ಇರೋದೆಲ್ಲ ಗಾಳಿಯಲ್ಲಿ ಸೇರೋಗ್ತದೆ, ಭೂಮಿಯಲ್ಲಿದ್ದೆಲ್ಲ ಸುಟ್ಟು ಹೋಗ್ಬಿಡುತ್ತೆ, ಬಹಳ ಸುಟ್ಟು ಹೋಗುತ್ತೆ. ಈಗ ಎಲ್ಲ ಮತ್ತೆ ಗಿಡದಲ್ಲಿ ಇರೋದಿರ್ಬೋದು, ಭೂಮಿ ಮೇಲೆ ಪದರದಲ್ಲಿರೋದು ಸುಟ್ಟು ಹೋದ್ರೆ ಪೋಷಕಾಂಶಗಳು ಸುಡ್ತವೆ, ಮಣ್ಣು ಸುಟ್ಟು ಹೋಗ್ಬಿಡುತ್ತೆ, ಮಣ್ಣು ಸುಡ್ತದೆ. ಅವಾಗ ನಿಮ್ಗೆ ಗೊತ್ತಿರ್ಬೋದು, ಸ್ಟೆರೈಲ್ ಮಾಡ್ದಂಗೆ, ನಾವು ಕುಕ್ಕರ್ ಅಲ್ಲಿ ಇಟ್ಟು ಇದು ಮಾಡ್ದಂಗೆ ಅವಾಗ ಯಾವ್ದು ಇದು ಬರುತ್ತೆ. ಅದರಿಂದ ಏನಂದ್ರೆ ಆದಷ್ಟು ನಾವು ಯಾವುದನ್ನು ನಾವು ಸುಡಬಾರ್ದು. ಈಗ ನಮ್ಮಲ್ಲಿ ಕುಂಟೆ ಅಂತ ಒಂದು ಬಂದಿದೆ, ಟ್ರ್ಯಾಕ್ಟರ್ ಅಳವಡಿಕೆ ಮಾಡ್ಕೋತೀವಿ, ಆ ಕುಂಟೆನ ಹಾಕೋದ್ರಿಂದ ನಾವು ಈಗ ಹತ್ತಿ ಕಟ್ಟಿಗೆ ಇರ್ಬೋದು ಅಥವಾ ನೀವು ಹೇಳಿದ್ವ ಏನು ತೊಗರಿ ಇರ್ಬೋದು, ದಪ್ಪ ದಪ್ಪ ಇರೋದನ್ನೆಲ್ಲ ಈಸಿಯನ್ನು ತೆಗಿಬೋದು. ಇದನ್ನು ಉಪಯೋಗ ಮಾಡಿ ತೆಗಿಬೇಕು, ನಂತರ ಒಂದ್ ಕಡೆ ಹಾಕ್ಬೇಕು. ನೆಕ್ಸ್ಟ್ ಏನೋ ಅದು ಪುಡಿ ಮಾಡಿ ಅದನ್ನ ಭೂಮಿಗೆ ಸೇರಿಸಬಹುದು ಅಥವಾ ನಾವು ಗೊಬ್ಬರ ಮಾಡ್ತೀವಲ್ಲ, ಗೊಬ್ಬರದ ಹಳ್ಳಕ್ಕೆ ಹಾಕೋದು ಬಹಳ ಒಳ್ಳೇದು, ಸುಡೋದಕ್ಕಿಂತ ಇದು ಬಹಳ ಒಳ್ಳೇದು. ಅದೇ ರೀತಿ ನಾವು ಭತ್ತದ್ದು ಅಷ್ಟೇನೆ, ಭತ್ತ ಇದ್ದಾಗ ನಾವು ಡೀಪ್ ಪ್ಲೋ ಮಾಡ್ತೀವಿ, ಪ್ಲೋ ಮಾಡಬೇಕು. ಮತ್ತೆ ನಮ್ಮಲ್ಲಿ ಕೆಲವು ಗೊಬ್ಬರಗಳು ಸಿಗ್ತವೆ, ಜೈವಿಕ ಗೊಬ್ಬರ ಅಂತ ಸಿಗ್ತವೆ, ಅವನ್ನ ಹಾಕೋದ್ರಿಂದ ಬೇಗ ಅದು ಡಿಕಂಪೋಸ್ ಆಗ್ತವೆ. ಆ ರೀತಿ ನಾವು ಅದನ್ನು ಡಿಕಂಪೋಸ್ ಮಾಡೋದು ಬಹಳ ಒಳ್ಳೇದು. ಡಾಕ್ಟರ್ ಚನ್ನಬಸವ ಅವರೇ, ಮುಖ್ಯವಾಗಿ ಜೇಕು ಮತ್ತು ಕರಿಕೆ ಬೇಸಿಗೆಯಲ್ಲಿ ಈಗ ಒಣಗಿರ್ತವೆ, ಮಳೆ ಆತಂದ್ರೆ ಚಿಗಿತ್ ಬಿಡ್ತಾವೆ, ಇಲ್ಲಿ ಹೇಗೆ ಅದನ್ನ ಮಾಡೋದು? ಮತ್ತೆ ಬಂದ್ಬಿಡ್ತಾವೆ, ಬೇಸಿಗೆಯಲ್ಲಿ ಕಾಣೋದಿಲ್ಲ ಅವು. ಹೌದು, ಇದು ಪ್ರತಿ ವರ್ಷ ಎಲ್ಲರೂ ಕೇಳುವಂತ ಪ್ರಶ್ನೆನೇ ಇದು. ಇದನ್ನ ನಾವು ನಿರ್ವಹಣೆ ಮಾಡ್ಬೇಕಾದ್ರೆ ನಾವು ಹೇಳ್ತೀವಿ ಬೇಸಿಗೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ತೀವಿ. ಇದು ನಾವು ಏನು ಕಾರ್ಯಕ್ರಮ ಶುರು ಮಾಡಿದ್ವಿ, ಇದು ಒಳ್ಳೆ ಸಮಯ ಅಂತ ಹೇಳ್ಬೋದು. ಮೊದಲನೇದು ಹೇಳ್ದಂಗೆ ಆಗ್ಲಿಲ್ಲ ಮಾಗಿ ಉಳುಮೆ, ಅಂದ್ರೆ ಆಳವಾಗಿ ಉಳುಮೆ ಮಾಡೋದು. ಉಳುಗೆ ಮಾಡಿದ್ಮೇಲೆ ಏನಂದ್ರೆ ನಮ್ಗೆಲ್ಲ ಜೇಕು ಕರ್ಕಿ ಏನು ಮೇಲ್ಗಡೆ ಬರುತ್ತೆ ಅದನ್ನ ತೆಗೆದು ಒಂದ್ ಕಡೆ ಸುಡೋದು, ಇದೊಂದು ಪಾಯಿಂಟ್. ಎರಡನೇದೇನು ಅಂದ್ರೆ ನಮಗೆ ನೀರು ಕೊಡೋಕೆ ಅವಶ್ಯಕತೆ ಇತ್ತು ಅಂತ ಇಟ್ಕೊಳ್ಳಿ, ಬೋರ್ವೆಲ್ ಇತ್ತು, ಸ್ಪ್ರಿಂಕ್ಲರ್ ಯಾವುದೋ ಇತ್ತು ಅಂದ್ರೆ ಎಲ್ಲೆಲ್ಲಿ ನಮಗೆ ಕರ್ಕೆ ಮತ್ತು ಜೇಕ್ ಕಾಣ್ತದೆ ಆ ಜಾಗ ಅಷ್ಟಕ್ಕೆ ಮಾತ್ರ ನಾವು ನೀರನ್ನು ಹಾಯಿಸ್ಬೇಕು. ನೀರನ್ನ ಹಾಯಿಸಿದಾಗ ಅಂತ ಕರ್ಕೆ ಮತ್ತು ಜೇಕು ಚೆನ್ನಾಗಿ ಚಿಗುರುತ್ತೆ, ಚಿಗುರಿದಾಗ ನಾವು ಔಷಧಿಗಳನ್ನು ಉಪಯೋಗ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಬೋದು. ಈಗ ನಮ್ಗೇನು ಅಂದ್ರೆ ಗ್ಲೈಫೋಸೇಟ್ ಅಂತ ಸಿಗ್ತಾ ಇದೆ, ಅದರಲ್ಲಿ ಎರಡಿದೆ, ಒಂದು ಗ್ಲೈಫೋಸೇಟ್ 41, ಗ್ಲೈಫೋಸೇಟ್ 71. ಅಂದ್ರೆ ಗ್ಲೈಫೋಸೇಟ್ 41 ಅಂದ್ರೆ ರೌಂಡ್ ಅಪ್ ಗ್ಲೈಸಿಲ್ಲು ಇಂಥವು ಸಿಗ್ತವೆ. ಇವನ್ನ ನೀವೇನ್ ಮಾಡ್ಬೇಕು, 15 ml ಒಂದು ಲೀಟರ್ ನೀರಿಗೆ, ಅದ್ರ ಜೊತೆಗೆ ಒಂದು 8 gram ಯೂರಿಯಾ ಮತ್ತೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಬಿಟ್ಟು ಮತ್ತೆ ತಿಳಿ ನೀರು ಅಂದ್ರೆ ಒಂಡಿರಬಾರ್ದು ನೀರು, ಇದನ್ನ ಹಾಕಿ ಆ ಕರ್ಕೆ ಮತ್ತು ಜೇಕ್ ಮೇಲೆ ಸಿಂಪಡಣೆ ಮಾಡ್ಬೇಕು. ಅಷ್ಟಾಗಲಿಕ್ಕೆ ಬೇರೆ ಹೋಗಿಕೆಲ್ಲ ಮಾಡಬಾರ್ದು, ಚೆನ್ನಾಗಿ ಹುಲಸಾಗಿ ಬೆಳೆದಾಗ ಚೆನ್ನಾಗಿ ಬೆಳೆದಿರ್ಬೇಕು, ಅರ್ಧಂಬರ್ಧ ಬೆಳೆದಿರಬಾರ್ದು, ಒಣಗಿರಬಾರ್ದು, ಹಿಂಗೆ ಬಂದಿದ್ದು ಅದನ್ನು ಸಿಂಪಡಣೆ ಮಾಡ್ಬೇಕು. ಇದಿಲ್ಲಪ್ಪ ಅಂದ್ರೆ ಇನ್ನೊಂದು ನಮಗೆ ಗ್ಲೈಫೋಸೇಟ್ 71, ಅದು ಪುಡಿ, ಅದು ಅದು ಮೀರಾ 71 ಅಂತ ಸಿಗ್ತಾ ಇದೆ. ಅದು ಕೇವಲ 8 gram ನಾವು ತಿಳಿ ನೀರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಂಡು ಹೊರ ಸಾಕು, ಅದರಲ್ಲಿ ಯೂರಿಯಾದಲ್ಲಿ ಮಿಕ್ಸ್ ಮಾಡೋದು ಬೇಕಿಲ್ಲ, ಯಾಕಂದ್ರೆ ಅದರಲ್ಲಿ ಅಮೋನಿಯಂ ಸಲ್ಫೇಟ್ ಅದರಲ್ಲಿ ಇರುತ್ತೆ, ಅದನ್ನು ನಾವು ಸಿಂಪಡಣೆ ಮಾಡಬೇಕು. ಹಿಂಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಅದು ಸಾಯ್ತದೆ. ಈ ರೀತಿ ನಾವು ಅದನ್ನು ನಿವಾರಣೆ ಮಾಡ್ಕೋಬಹುದು. ನಂತರ ಏನಪ್ಪ ಈಗ ಹೊಡೆದಿರ್ತೀವಿ, ಮತ್ತೆ 20 days ಮತ್ತೆ ಒಂದು ತಿಂಗಳಾದ್ಮೇಲೆ ಮತ್ತೆ ಬಂತು ಅಂದರೆ ಮತ್ತೆ ಒಂದು ಸಾರಿ ಮಳೆ ಬರ್ತಾಯಿತ್ತು, ಆಗ ಮಳೆ ಬರ್ತಲ್ಲ ಮತ್ತೆ ಚಿಗುರ್ಬೋದು. ಒಂದು ಸಾರಿ 2 times ಸಿಂಪಡಣೆ ಮಾಡೋದ್ರಿಂದ ನಾವು ಅದು ಕ್ಲೀನಾಗಿ ನಾವು ಕಂಟ್ರೋಲ್ ಮಾಡ್ಕೋಬೋದು ನಾವು. ಇನ್ನೊಂದು ರೈತರು ಕೇಳೋ ಪ್ರಶ್ನೆ ಏನಂತಂದ್ರೆ, ಗೊಬ್ಬರ ಹಾಕ್ಬೇಕಂತ ಮಾಡಿದ್ರು ನಾವು, ಈಗ ಗಳೆ ಆಗಿಬಿಟ್ಟದ ಹಾಕ್ಬಿಡ್ತೀವಿ ಈಗ ಅಂತಿರ್ತಾರೆ, ನೇಗ್ಲ ಹೊಡಿಸಿದ್ರೆ ಗೊಬ್ಬರ ಹಾಕ್ಬಿಡ್ತೀನಿ ಅಂತೇಳಿ, ಇಲ್ಲಿ ಏನ್ ಹೇಳ್ತಾರೆ ರೈತರಿಗೆ ತಿಪ್ಪೆ ಗೊಬ್ಬರ ಹಾಕುವಂತವ್ರಿಗೆ ಕೊಟ್ಟಿಗೆ ಗೊಬ್ಬರ? ನಾವು ಹಾಕೋದಕ್ಕೆ ಬೇಡ ಅನ್ನೋದಿಲ್ಲ, ಹಾಕಿದ್ರೆ ಒಳ್ಳೇದು, ಅದ್ರ ಏನಪ್ಪ ಮಣ್ಣಲ್ಲಿ ಸೇರಿಸ್ರಿ. ಇಷ್ಟು ಬೇಗ ಅಂದ್ರೆ ತಿನ್ನು ಬಿತ್ತನೆ ಬಹಳ ದೂರ ಇದೆ, ಅದಕ್ಕೆ ಏನಾದ್ರು ಬಿತ್ತನೆ ದೂರ ಇರಲಿ ಪರವಾಗಿಲ್ಲ, ಅದ್ರ ಮಣ್ಣಲ್ಲಿ ಸೇರಿಸಿದ್ರೆ ಎಲ್ಲೂ ಹೋಗೋದಿಲ್ಲ. ಈಗ ಏನಾಗುತ್ತೆ ಅಂದ್ರೆ ನಾನು ಹೇಳಿದ ಮಾಗಿ ಉಳುಮೆ ಮಾಡಿದಾರೆ ಈಗ, ಈಗ ಅದನ್ನ ಏನ್ ಮಾಡ್ತಾರೆ ರೈತರೇನ್ ಮಾಡ್ತಾರೆ, ಉಳುಮೆ ಮಾಡಿರ್ಬೋದು ಅಥವಾ ಮಾಡಿಲ್ದಲೇ ಇರ್ಬೋದು, ರೈತರೇನ್ ಮಾಡ್ತಾರೆ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರವನ್ನ ತಗೊಂಡೋಗಿ ಅಲ್ಲಲ್ಲಿ ಒಂದು ಏನು ಕುಪ್ಪೆ ಹಾಕ್ತಾರೆ, ಹಾಕ್ಬಿಟ್ಟು ತಿಂಗಳಗಟ್ಟಲೆ ಹಂಗೆ ಬಿಟ್ಟಿರ್ತಾರೆ. ಅವ್ ಮಳೆ ಏನು ಬರ್ತದೆ ಹೋಗ್ತದೆ ಅದೆಲ್ಲ ಎಲ್ಲ ವೇಸ್ಟ್ ಆಗುತ್ತೆ, ಅಷ್ಟೊಂದು ಬಿಸಿಲಿಗೆ ಅದು ಎಲ್ಲ ಪೋಷಕಾಂಶಗಳು ಇರ್ತವೆ, ಎಲ್ಲ ವೇಸ್ಟ್ ಆಗುತ್ತೆ. ಅವಾಗ ನೀವೇನು ಭೂಮಿಗೆ ಸೇರಿಸ್ತಿದ್ದೀರಾ ಅದೇನು ಅಂತ ಒಟ್ಟಿದ್ದಂಗೆ, ಅದ್ರಲ್ಲಿ ಏನು ಇರಕ್ಕಿಲ್ಲ. ಅದರಿಂದ ರೈತರು ಏನ್ ಮಾಡ್ಬೇಕು, ಮೊದಲು ಮಾಗಿ ಉಣ್ಣಿ ಏನ್ ಮಾಡ್ತಾರೆ ಮಾಡಬೇಕು, ನಂತರ ನೆಕ್ಸ್ಟ್ ಇನ್ನೊಂದ್ಸರಿ ಮಳೆ ಬರ್ತದೆ ನೋಡ್ರಿ, ಮಳೆ ಬಂದು ನಾವು ಕಲ್ಟಿವೇಟ್ರು ಅಂತವೇನು ಹಾಯಿಸೋಕ್ಕೆ ಆಗುವ ಸಂದರ್ಭದಲ್ಲಿ ನಾವು ಈ ಕೊಟ್ಟಿಗೆ ಗೊಬ್ಬರವನ್ನು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಹಾಕಬೇಕು, ಚೆನ್ನಾಗಿ ಸ್ಪ್ರೆಡ್ ಮಾಡಿ ನಂತರ ಹಿಂದೆನೇ ಕಲ್ಟಿವೇಟರ್ ಹಾಕಿ ಅದರ ಭೂಮಿಯಲ್ಲಿ ಸೇರಿಸಬೇಕು. ಈಗ ಮಾಡೋದ್ರಿಂದ ಮಾತ್ರ ನಾವು ಹಾಕಿದಂಥ ಕೊಟ್ಟಿಗೆ ಗೊಬ್ಬರದ ಉಪಯೋಗ ಆಗುತ್ತೆ, ಸದುಪಯೋಗ, ಇಲ್ಲ ಅಂದರೆ ಅದು ಸುಮ್ಮನೆ ವೇಸ್ಟ್ ಆದಂಗೆ. ಇನ್ನ ಈ ಮೇವಿನ ನಿರ್ವಹಣೆ ಬಗ್ಗೆ ಏನ್ ಹೇಳ್ತಾರೆ, ಮೇವಿನ ಕೊರತೆ ಅಲ್ಲಲ್ಲಿ ಕಾಣಿಸ್ತಾ ಇದೆ ಬೇಸಿಗೆಯಲ್ಲಿ ಸಹ. ಮುಂದಿನ ದಿನಗಳಲ್ಲಿ ಏನು ಹೇಳಕ್ ಆಗಲ್ಲ, ಮಳೆ ಚೆನ್ನಾಗಿ ಆತಂದ್ರೆ ಒಳ್ಳೆ ಒಂದು ರೀತಿಯಿಂದ ಬೆಳೆ ಬಂದಪ್ಪ ಅಂದ್ರೆ ಮೇವಿಂದು ಉತ್ಪಾದನೆ ಆಗತ್ತೆ, ಎಲ್ಲ ನಡೀತದ. ಮೇವು ಸಾಕಷ್ಟು ಜನ ರೈತರು ಯಾವ ರೀತಿ ನಿರ್ವಹಣೆ ಮಾಡ್ಬೇಕಂತಾರೆ, ಭತ್ತದ ಹುಲ್ಲಿರ್ಬಹುದು, ಸೊಪ್ಪೆ ಇರಬಹುದು, ಜೋಳದ ಸೊಪ್ಪೆ ಇರಬಹುದು. ಈಗೆಲ್ಲ ಮುಂಚೆ ಆಗಿಲ್ಲ, ಈಗ ಬಹಳಷ್ಟು ಪರವಾಗಿಲ್ಲ. ಈಗ ಮುಂಚೆ ಏನಪ್ಪ ಅಂದ್ರೆ ಎಲ್ಲ ಕಟಾವು ಮಾಡುವ ಮಿಷನ್ ಕಂಬೈನ್ ಹಾರ್ವೆಸ್ಟರ್ ಬಳಸ್ತಾ ಇದ್ರು, ಅದೆಲ್ಲ ಹಾರ್ವೆಸ್ಟ್ ಮಾಡ್ತಿತ್ತು, ಅಲ್ಲಲ್ಲಿ ಬೀಳ್ತಾ ಇತ್ತು ಅಂತ ಬೆಂಕಿ ಇಡ್ತಾ ಇದ್ರು. ಆದ್ರೆ ಈಗ ನಮಗೆ ಬೇಲರ್ಸ್ ಅಂತ ಬರ್ತಾ ಇದಾವೆ, ಆ ಬೇಲರ್ಗಳು ನಮಗೆ ನಮ್ಮ ಯೂನಿವರ್ಸಿಟಿಗಳು ಸಿಗ್ತಾ ಇದಾವೆ, ಮತ್ತೆ ಗಂಗಾವತಿ ಇದೆ, ದಡೆಸುವ ಕಡೆ ಎಲ್ಲ ಇದಾವೆ. ಆ ರೀತಿ ಬೇಲರ್ಗಳನ್ನು ಮತ್ತೆ ಇಲ್ಲಿ ಕೆಲವು ಆಂಧ್ರ ರೈತರುಗಳು ಮಾಡಿದ್ದಾರೆ, ಆ ಬೇಲರ್ಗಳನ್ನು ಉಪಯೋಗ ಮಾಡೋದ್ರಿಂದ ಆ ಏನು ಹುಲ್ಲು ಬರ್ತದಲ್ಲ ಅದು ಅಂದ್ರೆ ಒಂದಾರು ಗಂಟು ಕಟ್ಟಿಟ್ಬಿಡುತ್ತೆ. ಆ ರೀತಿ ಮಾಡಿ ಅದನ್ನೆಲ್ಲ ಶೇಖರಣೆ ಮಾಡೋದು ಒಳ್ಳೇದು, ಕಟ್ಟಿಬಿಟ್ಟು ಅದನ್ನ ಒಂದ್ ಕಡೆ ಶೇಖರಣೆ ಮಾಡಿ ರೈತರು ತಮ್ಗೆ ಯಾವಾಗ ಯಾವಾಗ ಬೇಕೋ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಒಳ್ಳೇದು. ಬೀಜಗಳ ಒಂದು ರಕ್ಷಣೆ ಇರ್ಬೋದು, ಬೀಜಗಳನ್ನ ಖರೀದಿ ಮಾಡಕ್ ಪ್ರಾರಂಭ ಮಾಡ್ತಾರೆ, ಮಳೆ ಆತನ ಪ್ರಾರಂಭ ಆಗುತ್ತೆ ಬೀಜ ಖರೀದಿ, ಆಮೇಲೆ ರೈತರು ಮನೆಯಲ್ಲಿದ್ದಂತ ಬೀಜಗಳನ್ನು ಉಪಯೋಗ ಮಾಡುವಂತ ಸಾಧ್ಯತೆಗಳಿರ್ತವೆ. ಇಲ್ಲೇನು ಎಚ್ಚರಿಕೆಯನ್ನು ತಗೋಬೇಕಂತೀರಿ, ಮನೆಯಲ್ಲಿದ್ದಂತ ಬೀಜಗಳನ್ನ ಯಾವ ರೀತಿ ಹೇಳಿರ್ತಾವೆ ಮೊಳಕೆ ಪರೀಕ್ಷೆ ಮಾಡೋದು? ಈಗ ಏನು ಅಂದ್ರೆ ಮೊದಲನೇದಾಗಿ ಏನ್ ಹೇಳ್ತೀವಿ ಅಂದ್ರೆ ಮನೆಯಲ್ಲಿರೋ ಬೀಜ, ತಾವು ಮಾಡಿದ ಬೀಜವನ್ನು ಆದಷ್ಟು ಬಳಸಬೇಡ ಅಂತ ಒಂದು ಹೇಳ್ತೀವಿ. ಅದು ಇಲ್ಲಪ್ಪ ಅವರೇ ತಮ್ಮ ಬೀಜವನ್ನೇ ಅವ್ರು ಬಳಸಬೇಕು ಅಂತ ಪ್ರಮೇಯ ಇದ್ದಲ್ಲಿ, ಬಳಸಬೇಕು ಅಂತ ಇದ್ದಲ್ಲಿ ಅದಕ್ಕೆ ಯಾವತ್ತು ಅವರು ಫಸ್ಟ್ನೇದಾಗಿ ಮೊಳಕೆಯನ್ನ ಕಂಡುಹಿಡಬೇಕದು, ಮೊಳಕೆಯನ್ನು ಆಗ ಮೊಳಕೆ ನೋಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂದ್ರೆ ಅವರು ಯಾವ ಬೀಜವನ್ನು ಶೇಖರಣೆ ಮಾಡಬೇಕಾದ್ರೆ ಅದನ್ನ ಕ್ಲೀನ್ ಮಾಡಿ ಚೆನ್ನಾಗಿ ಒಣಗಿಸಿ ಅದನ್ನ ಅವರು ಶೇಖರಣೆ ಮಾಡಬೇಕು. ಒಂದು ಆಮೇಲೆ ನಂತರ ಏನಂದ್ರೆ ಅವ್ರು ಬಿತ್ತಕ್ಕಿಂತ ಮುಂಚೆ ಅವ್ರ ಅದನ್ನ ಮೊಳಕೆಯನ್ನ ನೋಡ್ಬೇಕು, ಹಾಕ್ಬೇಕು. ಮತ್ತೆ ಬೀಜೋಪಚಾರ ಮಾಡೋದು ಮರಿಬಾರ್ದು. ಥೈರಮ್ ಅಂತ ಸಿಗುತ್ತೆ, 3 ಗ್ರಾಮ್ ಥೈರಮ್ ಅನ್ನ ಹಾಕಿ ಅವ್ರ ಬೇಕಾದ್ರೆ ಶೇಖರಣೆ ಮಾಡ್ಬೋದು. ಅಷ್ಟೇ ಅಲ್ಲದೆ ಬಿತ್ತೋ ಸಮಯದಲ್ಲಿ ಅದನ್ನ ಹಾಕ್ಬೋದು. ಒಂದು ಇನ್ನೊಂದು ಏನಂದ್ರೆ ಇವರ ರೈತರು ಸಾಮಾನ್ಯವಾಗಿ ಏನು ಅಂದ್ರೆ ಬಿತ್ತೋದಕ್ಕೆ ಸ್ಟಾರ್ಟ್ ಆದಾಗ ಇನ್ನೇನು ಬರ್ತದಪ್ಪ ಮಳೆ ಬಂತು ಅಂತ ಹೋಗಿ ಬೀಜಕ್ಕೆ ಓಡೋಗ್ಬಾರ್ದು. ಎಲ್ಲ ಮಾಡೋದು ಅಷ್ಟೇ, ಬಿಟಿ ಕಾಟನ್ ಅಂತ ಹೇಳ್ತಾರೆ, ಮಳೆ ಬಂತ ಓಡೋಗ್ತಾರೆ, ಇಲ್ರಿ ಹೆಸರು ಬೇಕು, ಉದ್ದು ಬೇಕು, ತೊಗರಿ ಬೇಕು ಅಂತ ಹೇಳಿ ಅವಾಗ ಏನಾಗುತ್ತೆ, ಅವಾಗ ಮೋಸ ಜಾಸ್ತಿ ಆಗುತ್ತೆ. ಬಹಳಷ್ಟು ಡಿಮ್ಯಾಂಡ್ ಆದಾಗ ಏನಾವುದು ಯಾವುದೋ ಒಂದು ತುಂಬ ಕೊಟ್ಬಿಡ್ತಾರೆ, ಹಂಗಾಗುತ್ತೆ. ಅಂದ್ರೆ ರೈತರಿಗೆ ಏನ್ ಮಾಡ್ರಿ, ಅವರ ಫಸ್ಟ್ ಪ್ರೋಗ್ರಾಮ್ಗಳನ್ನ ಅವ್ರು ಹಾಕ್ತಾರೆ, ಅವ್ರು ಏನ್ ಬೆಳಿಬೇಕು ಅದನ್ನ ಮಾಡ್ಕೊಂಡು ಅದ್ರ ತಕ್ಕಂತೆ ಅವ್ರು ಎಲ್ಲ ತಗೋಬೇಕು. ಫಾರ್ ಎಕ್ಸಾಂಪಲ್ ಅವರು ತೊಗರಿ ಹಾಕ್ತೀವಿ ಅಂತ ಇಟ್ಕೊಳ್ಳಿ, ಅವ್ರಿಗೆ ಏನೇ ಬೇಕು ಅದಕ್ಕೆ ಬೀಜೋಪಚಾರಕ್ಕೆ ಏನು ಬೇಕು ಅದನ್ನು ತೆಗೆದ ಟ್ರೈಕೋಡರ್ಮ ಬೇಕಾ ತೆಗೆದಿಟ್ಕೋಬೇಕು. ಆಮೇಲೆ ರೈಸೋಬಿಯಂ ಬೇಕಾ, ಈಗಲೇ ಆದಷ್ಟು ಎಲ್ಲ ಎಲ್ಲಿ ಸಿಗುತ್ತೆ ನೋಡ್ಕೋಬೇಕು, ತಂದು ಅದನ್ನು ತೊಗೊಂಬಂದು ಕೂಲಾದ ಜಾಗದಲ್ಲಿ ಅಂದ್ರೆ ಬಿಸಿಲು ಇದೆ ಹಾಕಿಡ್ಬಾರ್ದು, ಕಟ್ ಕ್ಲೀನಾಗಿ ಇಡಬೇಕು. ಈಗ ಒಮ್ಮೆ ಎಲ್ಲರೂ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗೋದು ಬೇಡ, ಯಾಕಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗುತ್ತೆ, ಹೋಗಿ ಒಬ್ಬೊಬ್ಬರು ಹೋಗಿ ತಗೋಬೇಕಾಗತ್ತೆ ಅಲ್ಲಿ ಸರ್. ಅದಕ್ಕೆಲ್ಲ ತಗೊಂಡು ಇಟ್ಕೊಳ್ಳೋದು ಒಳ್ಳೇದು. ಈ ರೀತಿ ಅವ್ರು ಮಾಡ್ಕೋಬೇಕು, ಅವ್ರು ಮೊದಲೇ ಪ್ಲಾನ್ ಮಾಡಿ ಏನ್ ಬೇಕೋ ತೆಗೆದು ಇಟ್ಕೊಳ್ಳೋದು ಒಳ್ಳೇದು. ಇದೇ ರೀತಿ ಅವರು ಭತ್ತವನ್ನ ಹಾಕ್ಬೇಕು ಅಂದ್ರೆ ಭತ್ತವನ್ನ ಬೀಜವನ್ನು ತೆಗೆದು ಇಟ್ಕೊಂಡು ಮಾಡ್ಕೊಳ್ಳೋದು ಒಳ್ಳೇದು. ಕತ್ತಿಯಾಗಿ ಎಲ್ಲ ತೆಗೆದಿಟ್ಕೊಂಡು ಮುಂಚೆನೆ ರೆಡಿ ಮಾಡಿಟ್ಕೊಳ್ಳೋದು ಯಾವತ್ತೂ ಒಳ್ಳೇದು. ಇನ್ನೊಂದು ಸಮಸ್ಯೆ ಏನಂತಂದ್ರೆ ಈ ಭಾಗದಲ್ಲಿ ಅಲ್ಲಲ್ಲಿ ನೋಡ್ತಾ ಇದ್ದೀವಿ ಈಗಾಗಲೇ ಈ ಬೇಸಿಗೆಯಲ್ಲಿ JCBಗಳ ಮುಖಾಂತರ ಈ ಜಾಲಿ, ಬಳ್ಳಾರಿ ಜಾಲಿ ಅಂತ ಹೇಳ್ತೀವಲ್ಲ, ಹೌದು, ಅದನ್ನ ಅಲ್ಲಲ್ಲೇ ಕಿಳಿಸ್ತಾ ನೋಡ್ತಾ ಇರ್ತೀವಿ. ಹೇಗೆ ಇಲ್ಲಿ ರೈತರು ನಿರ್ವಹಣೆ ಯಾಕಂದ್ರೆ ಕಿಳಿಸ್ತಾರೆ ಮತ್ ಬರುತ್ತೆ, ಕಿಳಿಸ್ತಾರೆ ಮತ್ ಬರ್ತಾ ಇರ್ತದೆ ಒಮ್ಮೆ. ಈಗ ಇದೊಂದು ಬಹಳಷ್ಟು ಮುಖ್ಯವಾದ ಪ್ರಶ್ನೆ. ಜಾಲಿ ಆಗ್ಲಿ ಯಾವ್ದು ಅಂತಂದ್ರೆ 2-3 ವರ್ಷ ಬಿಟ್ಬಿಟ್ರೆ ಬಹಳ ದೊಡ್ಡದಾಗಿ ಬೆಳೆದ್ ಈಗ ರೈತರು ಅದನ್ನು ದೊಡ್ಡದಾಗಿ ಬೆಳೆ ಬಿಡಬಾರ್ದು. ಇಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಏನು ಹೊಲ ಇದೆ ಅವ್ರು ಬಿತ್ತುತ್ತಾರೆ, ಅಲ್ಲಿ ಯೂಶಲಿ ಬರೋದಿಲ್ಲ, ಬದುಗಳ ಮೇಲೆ ಅಲ್ಲಿ ಬರಬಹುದು. ಅವಾಗ ಏನಪ್ಪ JCB ಹೆಚ್ಚಿ ಕೀಳ್ಬೇಕಾಗುತ್ತೆ. ಅದು ಏನಪ್ಪ ಸಣ್ಣದಿತ್ತು ಅಂತ ಇಟ್ಕೊಂಡ್ರೆ ಅದು ಒಂದು ಪೆನ್ಸಿಲ್ ಸೈಜ್ ಥಿಕ್ನೆಸ್, ಸಣ್ಣದಿದ್ದು 1 ವರ್ಷದ ಹೊತ್ತು 2 ವರ್ಷದ ಆಯ್ತು ಅಂದ್ರೆ ಚಿಕ್ಕ ಗಿಡ ಇದ್ದಾಗ ಅಂದ್ರೆ ದೊಡ್ಡದಾಗಿಲ್ಲ, ಈ 1 ವರ್ಷದ 2 ವರ್ಷ ಚಿಕ್ಕದಿದೆ ಅಂತ ಇಟ್ಕೊಳ್ಳಿ. ಅವಾಗ ನಾವು JCB ಇಲ್ದಲ್ಲೇ ಬರೀ ಔಷಧಿ ಹೊಡೆದು ಸಹ ನಾವು ಕಂಟ್ರೋಲ್ ಮಾಡಬಹುದು. ಸತ್ತು ಗ್ಯಾರಂಟಿ ಸಾಯ್ತು, ಯಾಕಂದ್ರೆ ನಾವು ಸಂಶೋಧನೆ ಕೇಂದ್ರದಲ್ಲಿ ಬಹಳಷ್ಟು ವರ್ಷ, 4 ವರ್ಷ 5 ವರ್ಷ ಮಾಡಿದೀವಿ. ಅದೇನಿಲ್ಲ, ನಾವು ಸಾಮಾನ್ಯವಾಗಿ ನಮ್ಮ 2-3 ವರ್ಷದ ಗಿಡ ಇದ್ರೆ ಸಾಯ್ತದ, 2-3 ವರ್ಷದ್ದು ಅಂದ್ರೆ 2-3 ಸಾರಿ ಹೊಡಿಬೇಕಾಗ್ತದೆ. ನಾವು ಅದೇ ಒಂದು ಪೆನ್ಸಿಲ್ ಸೈಜ್ ಥಿಕ್ನೆಸ್ ಅಂದ್ರೆ ನಮ್ಗೆ ಕಿರುಬೆರಳು ಇದೆಯಲ್ಲ ಅಷ್ಟು ದಪ್ಪ ಇದ್ರೆ 1 ವರ್ಷ ಕೊಟ್ಟೋಗುತ್ತೆ. ಇಲ್ಲಪ್ಪ ನಾನು ಹೆಬ್ಬೆರಳು ಅದಕ್ಕೊಂದು ದೊಡ್ಡದಿತ್ತು ಅಂದ್ರೆ 2-3 ಸಾರಿ ಹೊಡಿಬೇಕಾಗುತ್ತೆ. ಹಾಗೆ ಏನ್ ಹೊಡಿಬೇಕು ಅಂದ್ರೆ ನಮ್ಗೆ ಗ್ಲೈಫೋಸೇಟ್ 71 ಅದು ಮಿರಸೌಂಡನ್ ಸಿಗುತ್ತೆ, ಅದು 40 ಗ್ರಾಮ್ 1 ಲೀಟರ್ ನೀರು ಹಾಕ್ಬೇಕು. ಅದ್ರ ಜೊತೆಗೆ 240 ಸೋಡಿಯಂ ಸಾಲ್ಟ್ ಅದನ್ನು 10 ಗ್ರಾಮ್, ಅದ್ರ ಜೊತೆಗೆ 30 ಗ್ರಾಮ್ ಅಷ್ಟು ಪ್ಯಾರಾಕೋಟ್. ಈ 3 ಔಷಧಿಯನ್ನ 1 ಲೀಟರ್ ಇಷ್ಟಿಷ್ಟು ಪ್ರಮಾಣ ಇದನ್ನು ಮಿಕ್ಸ್ ಮಾಡ್ಕೊಂಡು ಅದು ಜಾಲಿ ಮೇಲೆ ಹೊಡಿಬೇಕು. ಇದು ನಾವು ಹೊಡೆದ ಮೇಲೆ ನಮ್ಗೆ ಏನಿಲ್ಲ ಅಂದ್ರೆ ನಮಗೆ 1 ವಾರಕ್ಕೆ ಅದರದ ಸಿಂಪ್ಟಮ್ಸ್ ಕಾಣ್ತದೆ, ಸಾಯೋದು ಕಾಣ್ತದೆ. ಒಂದು 15-20 ದಿನಕ್ಕೆ ನಾವು ಕಂಪ್ಲೀಟ್ ಅದು ಬೇರೆ ಸಮೇತ ಒಣಗೋಗುತ್ತೆ. ಇಲ್ಲಿ ಸಾಮಾನ್ಯವಾಗಿ ಹೇಳಿದಾಗ ನಿಮ್ದು ಪ್ರಶ್ನೆ ಸರಿ ಹೋಯ್ತು. ಈಗ 2-3 ವರ್ಷ ಅದನ್ನೆಲ್ಲ ಒಂದು 5-6 ವರ್ಷ ದೊಡ್ಡ ಗಿಡ ಇರ್ತದೆ ಇಟ್ಕೊಂಡ್ರೆ ಅದ್ರ ಮೇಲೂ ಮಾಡಿದೀವಿ. ಅವಾಗ ಏನಾಗುತ್ತೆ ಅಂದ್ರೆ ಸಂಪೂರ್ಣ ಒಣಗೋದು ಕಂಡ್ರು ಮತ್ತೆ ಚಿಗರಕ್ಕೆ ಶುರು ಆಗುತ್ತೆ, ಮತ್ತೆ ಹೊಡಿಬೇಕು. ಒಂದ್ 2-3 ಸಾರಿ ಹೊಡೆದಾಗ ಆರ್ಥಿಕವಾಗಿ ಹೇಗೆ ಮತ್ತೆ ಎಣ್ಣೆ ಹೊಡೆದು ಮತ್ತೆ JCB ಹೆಚ್ಚು ಕಿರಿಸೋದು ಎರಡು ನೋಡ್ಬೇಕಾಗತ್ತೆ ಆರ್ಥಿಕವಾಗಿ. ಈಗ ನಮ್ಗೆ ಏನು ಅಂದ್ರೆ ಅಲ್ಲಿ ಒಂದು 2-3 ಇದ್ದಾಗ ನಾವು JCB ತರ್ತೀವಿ ಅಂದ್ರೆ ತಂದು ಮಾಡೋದು ಬಹಳ ಒಳ್ಳೇದು. ಇಲ್ಲಪ್ಪ ಅಂದ್ರೆ ಇದು ಔಷಧಿ ಹೊಡೆದು ಸಹ ಮಾಡಬಹುದು. ಅದೇ ಹೇಳಿದ್ವಲ್ಲ, ನಮ್ಗೆ ಸಣ್ಣ ಸಣ್ಣ ಗಿಡ ಇದ್ದು ಒಂದು ಏಕ ಸಾಲ ಒಂದು 5-10 ಗಿಡ ಇತ್ತು, ಹಾಗೆ ನಾವು JCB ಅದಕ್ಕಾಗಿ JCB ತರಕ್ಕೆ ಆಗೋದಿಲ್ಲ. ಇಂತ ಸಮಯದಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ನಮ್ಗೆ ಇದು ಔಷಧಿ ಹೊಡೆದು ಸಹ ನಾವು ಇದನ್ನ ನಿರ್ವಹಣೆ ಮಾಡ್ಕೋ. ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೇಸಿಗೆಯಲ್ಲಿ ರೈತರು ಕೈಗೊಳ್ಳಬೇಕಾದ ಪ್ರಮುಖ ಕೃಷಿ ಚಟುವಟಿಕೆಗಳು ಕುರಿತು ಬೇಸಾಯ ತಜ್ಞರಾದ ಡಾಕ್ಟರ್ AS ಚನ್ನಬಸವಣ್ಣನವರ ಜೊತೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ VG ಪಾವ್ಲತ್ತಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೇ ಸುರಕ್ಷಿತ ಹೋ ಜಾಯೇ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार.

ಇದು ಹಾಲು ಕರೆಯುವ ಹಸುಗಳಿಗೆ ಹೆಚ್ಚಿನ ಉಪಕಾರಿಯಾಗ್ತದೆ. ಹೋರಿಗಳಿಗೆ ಈ ಸಮಯದಲ್ಲಿ ಕಸಿ ಮಾಡಿಸಲು ಸೂಕ್ತವಾದಂತಹ ಸಮಯವಾಗಿದ್ದು, ಹಾಗೆಯೇ ಗಾಯದ ನಿರ್ವಹಣೆಯೂ ಕೂಡ ಈ ಸಮಯದಲ್ಲಿ ಆದಷ್ಟು ಬೇಗ ಆಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಈಗ ಕೇಳಿ, ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಬೇಟೆ ಧಾರಣೆ ಹೀಗಿದೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ. ರಾಯಚೂರು ಮಾರುಕಟ್ಟೆ ಕಡಲೆಕಾಳು ಜವರಿ 4,000 ರೂಪಾಯಿಯಿಂದ 4,825 ರೂಪಾಯಿಗಳು. ಇನ್ನು ಹತ್ತಿ ಹೈಬ್ರಿಡ್ 9,800 ರೂಪಾಯಿಯಿಂದ 11,500 ರೂಪಾಯಿಗಳು. ಅಲಸಂದೆ 5,116 ರೂಪಾಯಿಯಿಂದ 5,409 ರೂಪಾಯಿಗಳು. ಶೇಂಗಾ ಗುಂಗುರಿ 3,899 ರೂಪಾಯಿಯಿಂದ 6,389 ರೂಪಾಯಿಗಳು. ಈರುಳ್ಳಿ 365 ರೂಪಾಯಿಯಿಂದ 1,185 ರೂಪಾಯಿಗಳು. ಇನ್ನು ಭತ್ತ ಸೋನಾ ಮಸೂರಿ 1,329 ರೂಪಾಯಿಯಿಂದ 1,870 ರೂಪಾಯಿಗಳು. ಕುಸುಬೆ 5,040 ರೂಪಾಯಿಯಿಂದ 5,269 ರೂಪಾಯಿಗಳು. ಸೂರ್ಯಕಾಂತಿ 4,000 ರೂಪಾಯಿಯಿಂದ 6,100 ರೂಪಾಯಿಗಳು. ಕೆಂಪು ತೊಗರಿ 4,383 ರೂಪಾಯಿಯಿಂದ 6,392 ರೂಪಾಯಿಗಳು. ಇನ್ನು ಬಿಳಿ ತೊಗರಿ 4,838 ರೂಪಾಯಿಯಿಂದ 4,838 ರೂಪಾಯಿಗಳು. ಲಿಂಗಸೂಗೂರು ಮಾರುಕಟ್ಟೆ ಪೇಟೆ ಧಾರಣೆ, ಸಜ್ಜೆ 2,100 ರೂಪಾಯಿಯಿಂದ 2,400 ರೂಪಾಯಿಗಳು. ಕಡಲೆಕಾಳು 4,675 ರೂಪಾಯಿಯಿಂದ 4,890 ರೂಪಾಯಿಗಳು. ಶೇಂಗಾ ಗೆಜ್ಜೆ 5,100 ರೂಪಾಯಿಯಿಂದ 6,201 ರೂಪಾಯಿಗಳು. ಭತ್ತ IR 64 1,600 ರೂಪಾಯಿಯಿಂದ 1,600 ರೂಪಾಯಿಗಳು. ತೊಗರಿ 5,800 ರೂಪಾಯಿಯಿಂದ 5,800 ರೂಪಾಯಿಗಳು. ಇದುವರೆಗೆ ಪೇಟೆ ಧಾರಣೆಯನ್ನ ಕೇಳಿದ್ರಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ, ದೇವದುರ್ಗ ತಾಲೂಕಿನ ಕ್ಯಾದಕೇರ ಗ್ರಾಮದ ಪ್ರಹ್ಲಾದ್ ನಾಗರಾಳ್ ಹಾಗೂ ಸಂಗಡಿಗರಿಂದ ದೊಡ್ಡ ಆಟದ ಪದಗಳನ್ನು. ಎಲ್ಲಿಗೆ ಪಾಯಣವು, ಎಲ್ಲಿಗೆ ಪಾಯಣವು,